ಹಾಗಾಗಿಯೇ ನಮ್ಮ ಜಿಯೋಗ್ರಫಿಕಲ್ ಇಂಡಿಕೇಶನ್ 2005-06 ಜಿಯೋಗ್ರಫಿಕಲ್ ಟ್ಯಾಗ್ ಸಿಕ್ಕಿದೆ ಈ ಪ್ರದೇಶಕ್ಕೆ. ಅಂದ್ರೆ ನಮ್ಮ ಕೊಡಗಿನ ಪ್ರದೇಶದಲ್ಲಿ ಬೆಳೆಯುವಂತ ಕಿತ್ತಳೆ ಬಹಳ ಯುನಿಕ್ ಆಗಿರುತ್ತೆ ಅಂತ. ಹೌದು, ಹಾಗಾಗಿ ಭೌಗೋಳಿಕವಾಗಿಯೇ ಇದನ್ನ ಗುರುತಿಸಲಾಗಿದೆ. ಅಂದ್ರೆ ಸಿಪ್ಪೆ ಸ್ವಲ್ಪ ಹಸಿರಾಗಿದ್ರು ಕೂಡ ಹಣ್ಣಾಗಿರುತ್ತೆ. ಹೌದು, ಸಿಪ್ಪೆಯನ್ನು ಸುಲಭವಾಗಿ ಸುಲಿಬಹುದು ಮತ್ತೆ ಬಹಳ ಸ್ವಾದಿಷ್ಟವಾಗಿರುತ್ತೆ. ಹೌದು ಸರ್, ಖಂಡಿತವಾಗ್ಲೂ ಇದರಲ್ಲಿ ಎಲ್ಲ ಕಿತ್ತಳೆಯಲ್ಲಿದ್ದಾಗೆ ವಿಟಮಿನ್ ಸಿ ಅಂಶ ಯಥೇಚ್ಛವಾಗಿರುತ್ತೆ, ತಿನ್ಲಿಕ್ಕೂ ಸಹ ತುಂಬಾ ರುಚಿಕರವಾಗಿರುತ್ತೆ. ಮತ್ತೆ ಈ ಕೊಡಗಿನ ಕಿತ್ತಳೆಗೆ ಭೌಗೋಳಿಕ ಸೂಚಕವಾದ ಒಂದು ಸ್ಥಾನಮಾನ ಸಿಕ್ಕಿರೋದು ಕೂಡ ಜಿಯೋಗ್ರಫಿಕಲ್ ಇಂಡಿಕೇಟರ್ ಅಂತ, ಅದು ಒಂದು ಹೆಮ್ಮೆಯ ವಿಷಯನೇ ಅಂತ ನಾವು ಹೇಳಬಹುದು. ಖಂಡಿತವಾಗ್ಲಿ ಸರ್. ಮತ್ತೆ ವಿಶೇಷವಾಗಿ ಚಳಿಗಾಲದಲ್ಲೇ ಇದು ಹೆಚ್ಚಾಗಿ ಕೊಯ್ಲು ಬರುವಂತದ್ದು. ಚಳಿಗಾಲದಲ್ಲಿ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದ್ರಿಂದ ಅಂತ ಸಂದರ್ಭದಲ್ಲಿ ನಾವು ಈ ವಿಟಮಿನ್ ಸಿ ಇರುವಂತ ಈ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೋಬಹುದು. ಪ್ರಕೃತಿನೇ ಒಂದು ರೀತಿ ವೈದ್ಯ ಅಂತ ಹೇಳ್ಬೋದು. ಆ ಸಂದರ್ಭಕ್ಕನುಗುಣವಾಗಿ ಕೆಲವೊಂದು ಆಹಾರೋತ್ಪನ್ನಗಳನ್ನು ನಮಗೆ ಪೂರೈಕೆ ಮಾಡುತ್ತೆ. ಈ ಕೊಡಗಿನ ಕಿತ್ತಳೆನೂ ಕೂಡ ಜಾಸ್ತಿ ಚಳಿಗಾಲದಲ್ಲೇ ಮಾರುಕಟ್ಟೆಯಲ್ಲಿ ಕಾಣ್ತೀವಿ. ಮುಖ್ಯವಾಗಿ ಈಗ ಕೊಡಗಿನ ಕಿತ್ತಳೆ ಸಾಕಷ್ಟು ಕಡಿಮೆ ಆಗಿದೆ ಅಂತ ತಾವು ಹೇಳಿದ್ರಿ ಪರಿಚಯದಲ್ಲಿ, ಇದಕ್ಕೆ ಏನು ಕಾರಣಗಳಿರಬಹುದು ಅಂತೀರಿ? ಸಿಟ್ರಸ್ ಡಿಕ್ಲೈನ್ ಅಂತ ಹೇಳ್ತೇವೆ, ನಮ್ಮ ದೇಶದಲ್ಲೇ ಅಲ್ಲ ಬಹಳ ದೇಶಗಳಲ್ಲಿ ಕೂಡ ಈ ಕಿತ್ತಳೆ ಮತ್ತೆ ಈ ಸ್ವೀಟ್ ಆರೆಂಜ್ ಈ ಸಿಟ್ರಸ್ ಅಲ್ಲಿ ಬಹಳಷ್ಟು ಸ್ಪೀಸೀಸ್ ಇದಾವೆ. ನಾವು ನಿಂಬೆ ಮತ್ತೆ ಚಕೋತ ಈ ಗ್ರೇಪ್ ಫ್ರೂಟ್ ಇವೆಲ್ಲ ಈ ಸಿಟ್ರಸ್ ಗ್ರೂಪ್ಗೆ ಬರೋದ್ರಿಂದ, ಅದರಲ್ಲಿ ಕೊಡಗಿನ ಕಿತ್ತಳೆ ಬಗ್ಗೆ ಮಾತಾಡ್ತಿರೋದ್ರಿಂದ ಇದು ಬಹಳ ಪ್ರದೇಶಗಳಲ್ಲಿ ಡಿಕ್ಲೈನ್ ಆಗಿದೆ. ಅದೇ ರೀತಿ ನಮ್ಮ ಕೊಡಗಿನಲ್ಲಿ ಸಹ ಬಹಳಷ್ಟು ಕಡಿಮೆ ಆಗಿದೆ. ನಾನು ಹೇಳ್ದಂಗೆ 1950 ಗಮನಿಸಿದರೆ 50,000 ಹೆಕ್ಟರ್, ಈಗ 5,000 ಹೆಕ್ಟರ್ ಅಂತ ನಾವು ಹೇಳ್ತಾ ಇದೀವಿ. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಇಳುವರಿ ಕೊಡುವಂತದ್ದು ಇರೋದು ನನ್ನ ಪ್ರಕಾರ ಒಂದು 500-600 ಹೆಕ್ಟರ್ ಅಷ್ಟೇ. ಇನ್ ಕೆಲವೆಲ್ಲ ಚಿಕ್ಕ ಗಿಡಗಳು ಇರ್ಬೋದು, ಇನ್ ಕೆಲವೆಲ್ಲ ಸುಮ್ಮನೆ ಗಿಡ ಇದೆ ಅಷ್ಟೇ, ಇಳುವರಿ ಕೊಡ್ತಿಲ್ಲ. ಆ ತರದ್ದು ಗಿಡಗಳು ಜಾಸ್ತಿ ಇದೆ. ಹಾಗಾಗಿ ಇದಕ್ಕೆ ಬಹಳಷ್ಟು ಕಾರಣಗಳಿದೆ, ಒಂದೇ ಕಾರಣ ಅಂತ ಹೇಳಲಿಕ್ಕಾಗಲ್ಲ. ಇದು ಒಂಥರ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಏನ ಹೇಳ್ತೀವಿ, ಕೆಲವೊಂದು ರೋಗ ಮತ್ತೆ ಕೀಟಗಳ ಬಾಧೆ ಹೊಸದಾಗಿ ಬಂದಂತದ್ದು. ಈಗ ನಾವು ಹೇಳೋದಾದ್ರೆ ಹಳದಿ ಬಣ್ಣದ ರೋಗ, ಇದು ಬಹಳ ಮುಖ್ಯವಾಗಿ ಒಂದು. ಮತ್ತೆ ಫೈಟಾಪ್ತರಾ ಅಂತ ಬರುತ್ತೆ, ರೂಟ್ ರಾಟ್ ಬರುತ್ತೆ, ಗಮೋಸಿಸ್ ಅಂತ ಹೇಳ್ತೀವಿ ಇದೊಂದು, ಮತ್ತೆ ಟ್ರಿಸ್ಟಿಸಾ ವೈರಸ್ ಅಂತ. ಈ ಮೂರು ಸಿಟ್ರಸ್ ಡಿಕ್ಲೈನ್ ಆಗ್ಲಿಕ್ಕೆ ಒಂದು ಮೇಜರ್ ಪಾತ್ರ ವಹಿಸ್ತವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೊಡಗಲ್ಲಿ ಗಮನಿಸೋದಾದ್ರೆ ಕಾಫಿ ಮತ್ತೆ ಮೆಣಸಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ. ಮತ್ತೆ ಏಲಕ್ಕಿ, ಏಲಕ್ಕಿ ಸ್ವಲ್ಪ ಪ್ರದೇಶಗಳಲ್ಲಿದೆ. ಕೊಡಗಿನ ಕಿತ್ತಳೆಗೆ ಪ್ರಾಮುಖ್ಯತೆ ಕಡಿಮೆ ನನ್ನ ಪ್ರಕಾರ. ಅದಕ್ಕೆ ಜಸ್ಟ್ ನಾವು ಯಾವ ಟೈಮ್ಗೆ ಕೀಟ ಬಂದಿದೆ ಸ್ಪ್ರೇ ಮಾಡಬೇಕು ಆ ಟೈಮ್ಗೆ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಪ್ರಾಕ್ಟಿಕಲಿ. ಯಾಕಂದ್ರೆ ಎಲ್ಲ ನಾವು ಅಂತರ್ ಬೆಳೆಯಾಗಿ ಬೆಳಿತೀವಿ ಬಿಟ್ರೆ ಇದನ್ನ ಮೋನೋಕ್ರಾಪಾಗಿ ಯಾವ್ದು ಬೆಳೆಯೋದಿಲ್ಲ. ಹಾಗಾಗಿ ಅದೊಂದು ರೀಸನ್ನು. ಮತ್ತೆ ಮಣ್ಣಿನ ಆರೋಗ್ಯ ಕೂಡ ಕ್ಷೀಣಿಸ್ತಾ ಹೋಗ್ತಿರುತ್ತೆ ವರ್ಷ ವರ್ಷಕ್ಕೂ, ಅದು ಒಂದು ರೀಸನ್ ಆಗುತ್ತೆ. ಕೊಡಗಿನ ಕಿತ್ತಳೆ ಆಕ್ಚುಲಿ ಸನ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ, ಸೂರ್ಯನ ಕಿರಣಗಳನ್ನ ಹೆಚ್ಚಾಗಿ ಬಯಸುತ್ತೆ. ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ತುಂಬಾ ಶೇಡ್ ಇರುತ್ತೆ, ಕಡೆ ನೀವು ಗಿಡ ನೋಡಬಹುದು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಗ್ರೀನ್ ಆಗಿರುತ್ತೆ, ಬಟ್ ನಿಮ್ಗೆ ಇಳುವರಿ ಬರ್ತಿರಲ್ಲ, ಹೂವಷ್ಟು ಬಿಡೋದಿಲ್ಲ, ಕಾಯಾಗೋದಿಲ್ಲ, ಬಟ್ ಗಿಡ ಹಸಿರಾಗಿರುತ್ತೆ. ಅದು ಒಂದು ರೀಸನ್, ಶೇಡ್ ರೆಗ್ಯುಲೇಷನ್ ಸ್ವಲ್ಪ ನಾವು ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬೈ ವ್ಯಾಲ್ಯೂ ಹಣ್ಣಿನ ಬೆಳೆಗಳು ತುಂಬಾ ಬರ್ತಿದೆ, ಈಗ ಬೆಣ್ಣೆ ಹಣ್ಣು ಆಗಿರ್ಬೋದು, ಮತ್ತೆ ಮೆಕಡೇಮಿ ನೆಟ್ ಅಂತ ಹೇಳ್ತೀವಿ, ಮತ್ತೆ ಅದೇ ತರ ಬೇರೆ ಬೇರೆ ಹೊಸ ಹೊಸ ಬೆಳೆಗಳು ಬರ್ತಿದೆ, ಅವುಗಳನ್ನ ಕೂಡ ರೈತರು ಈಗ ಟ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಲಿಚಿ ಹಣ್ಣಿದೆ ಈಗ ಆಫ್ ಸೀಸನ್, ಈ ತರದ ಬೆಳೆಗಳೆಲ್ಲ ಬಂದಿರೋದ್ರಿಂದ ಕಷ್ಟ ಇದೆ. ಯಾಕೆ ತುಂಬಾ ಕೀಟ ಬಾಧೆ ಅಂತ ಜನನು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಇವೆಲ್ಲ ರೀಸನ್ಸ್ ಇರೋದ್ರಿಂದ ಸ್ವಲ್ಪ ದಿನದಿಂದ ದಿನಕ್ಕೆ ಕೊಡಗಿನ ಕಿತ್ತಳೆ ಸ್ವಲ್ಪ ನಶಿಸೋಗ ಮಟ್ಟಕ್ಕೆ ಈಗ ಬಂದು ನಿಂತಿದೆ. ಮತ್ತೆ ಈ ಕೊಡಗಿನ ಕಿತ್ತಳೆ ನಾವು ಬೆಳ್ಕೋಬೇಕು ಅಂದ್ರೆ ಇದರಲ್ಲಿ ಸುಧಾರಿತ ತಳಿಗಳು ಅಥವಾ ಪ್ರಭೇದಗಳು ಇಂಥವೇನಾದ್ರೂ ಇದಾವ? ಬೇರೆ ಬೆಳೆಗಳಲ್ಲಿ 100+ ತಳಿಗಳಿರುತ್ತೆ, ಬಟ್ ಈ ಕಿತ್ತಳೆಯಲ್ಲಿ ಆತರ ಬೇರೆ ತಳಿಗಳು ಯಾವೂ ಇಲ್ಲ. ಯಾಕಂದ್ರೆ ಇದು ಪಾಲಿಎಂಬ್ರೇನಿಕ್ ನೇಚರ್ ಅಲ್ಲಿ ಇರುತ್ತೆ. ಒಂದು ನಾವು ಬೀಜ ಹಾಕಿದ್ರೆ 2-3 ಗಿಡ ಬರೋ ಇದಿರುತ್ತೆ. ಹಾಗಾಗಿ ಅದರಲ್ಲಿ ನ್ಯೂಸೆಲ್ಲರ್ ಸೀಡ್ಸ್ ಇಂದ ಎಂಬ್ರಿಯೋದಿಂದ ಗಿಡ ಬರೋದ್ರಿಂದ ತಾಯಿ ಗಿಡದ ಲಕ್ಷಣಗಳು ಏನಿರುತ್ತೋ ಅದೇ ಲಕ್ಷಣ ಗಿಡದಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ವೈವಿಧ್ಯತೆ ಇರೋದಿಲ್ಲ ಬೇರೆ ಬೆಳೆಯಲ್ಲಿ ಇದ್ದಾಗೆ. ಅದೇ ನಾವು ಬೇರೆ ಬೆಳೆಯಲ್ಲಿ ನೋಡೋದಾದ್ರೆ ಅಡ್ಡ ಪರಾಗಸ್ಪರ್ಶ ಆಗುತ್ತೆ, ಮತ್ತೆ ಅದು 100 ಬೀಜ ತಗೊಂಡ್ರೆ ನಿಮ್ಗೆ 100 ಗಿಡ ಬರುತ್ತೆ. ಇದರಲ್ಲಿ 100 ಗಿಡ ಹಾಕೋ ನಿಮ್ಗೆ ಒಂದೇ ತರನೇ ಬರುತ್ತೆ. ಹಾಗಾಗಿ ಇದರಲ್ಲಿ ವೈವಿಧ್ಯತೆ ಕಡಿಮೆ. ಹಾಗಾಗಿ ಇದರಲ್ಲಿ ಯಾವುದೇ ತಳಿಗಳಿಲ್ಲ, ಒಂದೇ ಕೊಡಗಿನ ಕಿತ್ತಳೆ ಅಂತ ಅಷ್ಟೇ ತಳಿ. ಅದೇ ಮುಖ್ಯವಾಗಿ ಬೇಸಾಯಕ್ಕೆ ಬಳಸ್ತೀವಿ ಸರ್ ಅದನ್ನ. ಇನ್ನು ಮುಖ್ಯವಾಗಿ ಕೊಡಗಿನ ಕಿತ್ತಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನ ಹೇಗೆ ಮಾಡ್ಕೋಬಹುದು? ವಿಶೇಷವಾಗಿ ತಾವು ಬೇರೆ ಬೇರೆ ರೋಗಗಳ ಬಗ್ಗೆ ಹೇಳಿದ್ರಿ, ರೋಗರಹಿತ ಸಸ್ಯಗಳ ಉತ್ಪಾದನೆಯನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ? ಈಗ ಇದರಲ್ಲಿ ಮುಖ್ಯವಾಗಿ 2 ತರ ಸರ್. ಒಂದು ನಾನು ಹೇಳ್ತಿದ್ದೆ ಫೈಟಾಪ್ತರ ರೋಗ ಹೆಚ್ಚಾಗಿ ಬರುತ್ತೆ ಅಂತ. ಹಾಗಾಗಿ ನಾವು ತಾಯಿ ಗಿಡದ ಏನು ಲಕ್ಷಣ ಇರುತ್ತೋ 100% ತಾಯಿ ಗಿಡದ ಲಕ್ಷಣ ಗಿಡದಲ್ಲಿ ಬಂದ್ರೆ ಬೀಜದಿಂದ ಮಾಡಬಹುದು ಬೇರೆ ಬೆಳೆಯಲ್ಲಾದ್ರೆ. ಇದರಲ್ಲಿ ನಾವು ಸ್ವಲ್ಪ ಕಸಿ ಮಾಡಿದ ಗಿಡ ಬಳಸಲಿ ಅಂತ ರೆಕಮೆಂಡ್ ಮಾಡ್ತೇವೆ ರೈತರಿಗೆ. ಇದಕ್ಕೆ ಕಾರಣ ಏನಂದ್ರೆ ಮುಖ್ಯವಾಗಿ ಈ ಫೈಟಾಪ್ತರ ರೋಗ, ಅದಕ್ಕೆ ಟಾಲರೆಂಟ್ ಇರುವಂತ ಕೆಲವೊಂದು ರೂಸ್ಟಾಕ್ಸ್ ಇದೆ, ಬೇರು ಗಿಡಗಳು. ಈಗ ರಂಗ್ಪುರ್ ಲೈಮ್ ಅಂತ ಒಂದು ಇದೆ ರೂಸ್ಟಾಕು, ಅದನ್ನ ನಾವು ಬೆಳೆಸ್ತೇವೆ. ಏನ್ ಅಡ್ವಾಂಟೇಜ್ ಆ ರೂಸ್ಟಾಕ್ ಬೆಳೆಸೋದ್ರಿಂದ ಅಂದ್ರೆ ಅಡಾಪ್ಟಬಿಲಿಟಿ ಜಾಸ್ತಿ, ಎಲ್ಲಾ ಪ್ರದೇಶಗಳಿಗೂ ಸೂಕ್ತ ಆಗುತ್ತೆ, ಹೊಂದ್ಕೊಳ್ಳುತ್ತೆ ಒಂದು. ಮತ್ತೆ ಈ ಫೈಟಾಪ್ತರ ಈ ರೋಗಕ್ಕೆ ಟಾಲರೆನ್ಸ್ ಇದೆ, ಅದಕ್ಕೆ ಹೌದು ಇದೆಲ್ಲ ಇರೋದ್ರಿಂದ ನಾವು ಅದನ್ನ ಬೆಳೆಸ್ತೀವಿ ರೂಸ್ಟಾಕ್ ಆಗಿ ಕಸಿ ಮಾಡ್ಲಿಕ್ಕೆ. ಇನ್ನ ಹೆಚ್ಚು ಎಲ್ಲೆಲ್ಲಿ ಬೆಳೀತಾರೆ ಅಂತ ನೀವು ಆಗ ಕೇಳಿದಾಗ, ಕೆಲವು ಏರಿಯಾದಲ್ಲಿ ಅಷ್ಟೇ ಕೊಡಗಲ್ಲಿ ಗಮನಿಸಬಹುದು, ಸೋಮಾರ್ಪೇಟೆಯ ಕೆಲವು ಭಾಗಗಳು, ಶಾಂತಳ್ಳಿ ಈ ಸುತ್ತಮುತ್ತ ಏರಿಯಾಸ್ ಗಮನಿಸಬಹುದು. ಇದು ಬಿಟ್ಟರೆ ವಿರಾಜಪೇಟೆ ಕಡೆ ಕೆಲವು ಏರಿಯಾಗಳಲ್ಲಿ ನಾವು ಗಮನಿಸಬಹುದು. ಅದು ಬಿಟ್ಟರೆ ಬೇರೆ ಕಡೆ ಬಹಳಷ್ಟು ಕಡಿಮೆ ಇದೆ. ಅವೆರಡು ಜಾಗಗಳಲ್ಲಿ ಈಗಲೂ ಕೂಡ ಸ್ವಲ್ಪ ಮಟ್ಟಕ್ಕೆ ಬೆಳೀತಿದ್ದಾರೆ ರೈತರು. ಅದರಲ್ಲಿ ಕಸಿ ಮಾಡಿದ ಗಿಡನು ಬಳಸ್ತಿದ್ದಾರೆ, ಕೆಲವು ರೈತರು ಬೀಜದಿಂದ ಮಾಡಿದ ಗಿಡಗಳನ್ನು ಸಹ ಬಳಸ್ತಿದ್ದಾರೆ. ಸಪೋಸ್ ರೈತರೇ ಅವರೇ ಮಾಡ್ಕೊಂಡು ಬೆಳೀತಾರಂದ್ರೆ ಅವ್ರು ಮುಖ್ಯವಾಗಿ ಏನ್ ಗಮನದಲ್ಲಿ ಇಟ್ಕೋಬೇಕಂದ್ರೆ, ಯಾವ್ದು ಇಳುವರಿ ಚೆನ್ನಾಗಿ ಕೊಡ್ತಿದೆ ಆ ಗಿಡದಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಬೀಜನ ಒಂದು ರೋಗ ಇರಬಾರ್ದು ಆ ಗಿಡಕ್ಕೆ. ಆ ತರದ ಗಿಡದಲ್ಲಿಂದ ಅವ್ರು ಆದಷ್ಟು ಹಣ್ಣನ್ನ ಕೊಯ್ದು ಅದರಿಂದ ಬೀಜ ಎಕ್ಸ್ಟ್ರಾಕ್ಟ್ ಮಾಡಿ ಅದರಿಂದ ಗಿಡವನ್ನ ಬೆಳೆಸಬೇಕಾಗುತ್ತೆ. ಮತ್ತೆ ಗಿಡವನ್ನ ಬೆಳೆಸಿದಾಗ ಕೂಡ ಆದಷ್ಟು ಅವ್ರು ಏನ್ ಮಾಡಬೇಕು, ಓಪನ್ ಫೀಲ್ಡ್ ಅಲ್ಲಿ ಬೆಳೆಸೋದಕ್ಕಿಂತನೂ ಒಂದು ಶೇಡ್ ನೆಟ್ ಹೌಸೋ ಇಲ್ಲ ಇನ್ಸೆಕ್ಟ್ ಪ್ರೂಫ್ ನೆಟ್ ಇರೋಂತ ಪ್ರದೇಶದಲ್ಲಿ ಆ ಬೀಜ ಹಾಕಿ ಬೆಳೆಸಿದ್ರೆ ಅದಕ್ಕೆ ರೋಗ ಬರೋದಿಲ್ಲ. ಈಗ ನಾವೇನ್ ಮಾಡ್ತೇವೆ, ತೋಟದಲ್ಲೇ ಮಡಿ ಮಾಡಿ ಅಲ್ಲೇನಾದ್ರೂ ಹಾಕಿದ್ದೆ ಆದ್ರೆ ಎಪಿಡ್ಸ್ ಏನುಗಳು ಮತ್ತೆ ಸಿಲಿಡ್ಸ್ ಅಂತ ಹೇಳಿದ್ವಲ್ಲ, ಇವುಗಳಿಂದ ಮೇಜರ್ ಆಗಿ ಈ ಎರಡು ರೋಗ ಸ್ಪ್ರೆಡ್ ಆಗೋದು. ಈಗ ನಾವು ತೋಟದಲ್ಲೇ ಮಾಡಿ ಗಿಡ ಇಟ್ಟಿದ್ರೆ ಆ ಗಿಡದಲ್ಲೇ ರೋಗ ಬಂದ್ಬಿಡುತ್ತೆ, ಅವಾಗ ಗಿಡ ಬಹಳ ಬೇಗ ವೀಕ್ ಆಗುತ್ತೆ, ಬೆಳೆಯಲ್ಲ. ಹಾಗಾಗಿ ಆದಷ್ಟು ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಗಿಡ ಬೆಳೆದಿದ್ದೆ ಆದ್ರೆ ಅದನ್ನ ಬೇಕಾದ್ರೆ ಬಳಸಬಹುದು. ಇಲ್ಲ ಅಂದ್ರೆ ಅವರು ಕಸಿ ಮಾಡಿದ ಗಿಡ ಬೆಳೆಸಿದ್ರೆ ಆದಷ್ಟು ಈ ಫೈಟಾಪ್ತರಿಂದ ಕೂಡ ಸ್ವಲ್ಪ ಟಾಲರೆನ್ಸ್ ಸಿಗುತ್ತೆ, ಕಂಟ್ರೋಲ್ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಎಷ್ಟು ವಯಸ್ಸಿನ ಸಸಿಗಳನ್ನು ನಾಟಿಗೆ ಬಳಸ್ಕೋಬೇಕಾಗತ್ತೆ? ನಮ್ಮ ಚಟ್ಟಳ್ಳಿ ಕೇಂದ್ರದಿಂದ ನಾವು ಕಸಿ ಮಾಡಿದ ಗಿಡಗಳನ್ನ ಕೊಡ್ತೇವೆ, ಇಲ್ಲಾಂದ್ರೆ ಬಡ್ಡಿಂಗ್ ಮಾಡಿದ ಗಿಡಗಳನ್ನ ಕೊಡ್ತೇವೆ. ಆಲ್ಮೋಸ್ಟ್ ನಾವು 8-9 ತಿಂಗಳ ಗಿಡಗಳನ್ನ ರೈತರಿಗೆ ಕೊಡ್ತೇವೆ. ಬೀಜದಿಂದ ಮಾಡಿದ್ದು ಅಷ್ಟೇ, 8-9 ತಿಂಗಳ ಗಿಡನ ಬಳಸೋದು ಬಹಳ ಸೂಕ್ತ. ಈ ವರ್ಷದ ಬೀಜ ನೆಕ್ಸ್ಟ್ ವರ್ಷ ಮಳೆಗಾಲಕ್ಕೆ ಸಸಿ ನಾಟಿ ಮಾಡ್ಲಿಕ್ಕೆ ತಯಾರಾಗಿರುತ್ತೆ. ಆಮೇಲೆ ಈ ಸಸಿ ನಾಟಿ ಮಾಡಬೇಕು ಅಂದ್ರೆ ಜಮೀನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತೀರಿ? ಅಂತ ಎಷ್ಟೆಷ್ಟೆಲ್ಲ ಕೊಡ್ಬೇಕಾಗತ್ತೆ? ಮಾಮೂಲಿ ಕಿತ್ತಲೆಗೆಲ್ಲ ನಾವು ರೆಕಮೆಂಡ್ ಮಾಡೋದ್ರೆ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ 6-6 ಮೀಟರ್ ಹೇಳ್ತೇವೆ. ಬಟ್ ಇಲ್ಲಿ ಯಾವುದು ನಾವು ಏಕಬೆಳೆಯಾಗಿ ಬೆಳೆಯೋದಿಲ್ಲ, ಹಾಗಾಗಿ ಇಲ್ಲಿ ಕೂಡ 6-6 ಮೀಟರ್ ನಾವು ಹೇಳ್ತೀವಿ, ಎರಡು ಕಾಫಿ ಗಿಡದ ಸಾಲಿನ ಸೆಂಟರ್ ಅಲ್ಲಿ ಒಂದೊಂದು ಗಿಡವನ್ನ ನಾಟಿ ಮಾಡ್ಲಿಕ್ಕೆ ಹೇಳ್ತೇವೆ. ಆಲ್ಮೋಸ್ಟ್ ನಿಮ್ಗೆ ಒಂದು ಹೆಕ್ಟರ್ಗೆ ಒಂದು 270 ಗಿಡದವರೆಗೂ ಬೀಳುತ್ತೆ. ಮಾಮೂಲಿ ನಾವು ಎಲ್ಲ ಹಣ್ಣಿಗೆ ತಯಾರು ಮಾಡ್ದಂಗೆ ಗುಂಡಿಗಳನ್ನ ನಾವು ಇಲ್ಲಿ 1 ಮೀಟರ್ ಅಷ್ಟು ಇಲ್ಲಾಂದ್ರೆ ಅಟ್ಲೀಸ್ಟ್ 2.5-3 ಅಡಿ ಅಷ್ಟು ಅಗಲ ಉದ್ದ ಮತ್ತು ಆಳ ಮಾಡ್ಕೊಂಡು ಅದಕ್ಕೆ ನಾವು 15-20 ಕೆಜಿ ಕೊಟ್ಟಿಗೆ ಗೊಬ್ಬರ ಬಳಸಬೇಕಾಗುತ್ತೆ. ಮತ್ತೆ DAP ಸ್ವಲ್ಪ ರಾಕ್ ಫಾಸ್ಫೇಟ್ ಒಂದು 55 ಗ್ರಾಮ್ ಬಳಸಿ ಕಂಪ್ಲೀಟ್ ಮಿಶ್ರಣ ಮಾಡಿ ಅದರಲ್ಲಿ ನಾಟಿ ಮಾಡೋದು ಬಹಳ ಸೂಕ್ತ. ನಾಟಿ ಮಾಡ್ಲಿಕ್ಕೆ ನಾವು ಮೇ ಜೂನ್ ಐಡಿಯಲ್ ಇಲ್ಲಿ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗುತ್ತೆ ಆ ಟೈಮಲ್ಲಿ ನಾಟಿ ಮಾಡಿದ್ದಾದ್ರೆ. ಮುಖ್ಯವಾಗಿ ಮುಂಗಾರಿನ ಪ್ರಾರಂಭದಲ್ಲೇ ನಾಟಿ ಮಾಡಿದ್ರೆ ಒಳ್ಳೇದು ಸರ್. ಖಂಡಿತ. ಮತ್ತೆ ಇದಕ್ಕೆ ಗೊಬ್ಬರ ಕೊಡಬೇಕಾಗತ್ತೆ, ನೀರಿನ ಒಂದು ನಿರ್ವಹಣೆ ಕೂಡ ಮಾಡಬೇಕಾಗತ್ತೆ. ಖಂಡಿತ ಸರ್. ಇದನ್ನ ನಾವ್ ಹೇಳ್ತೀವಲ್ಲ, ಈ ಸಿಟ್ರಸ್ ಅಂದ್ರೆ ಈ ಕಿತ್ಲೆ, ಈ ಸ್ವೀಟ್ ಆರೆಂಜ್ ಯಾವುದೇ ಬೆಳೆ ಆಗಿರ್ಬೋದು, ಇದು ಮತ್ತೆ ಅದೇ ಹೇಳಿದ್ರೆ ಸನ್ ಲವಿಂಗ್ ಮತ್ತೆ ನ್ಯೂಟ್ರಿಯಂಟ್ ಲವಿಂಗ್ ಪ್ಲಾಂಟ್ ಅಂತ ಹೇಳ್ತೀವಿ ನಾವು. ಸೂರ್ಯನ ಕಿರಣಗಳನ್ನ ಮತ್ತೆ ಈ ನ್ಯೂಟ್ರಿಯಂಟ್ಸ್ ಪೋಷಕಾಂಶಗಳನ್ನ ಬಹಳ ಪ್ರೀತಿಸುವಂತ ಗಿಡ ಇದು. ಇದಕ್ಕೆ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ಅಷ್ಟೇ ಇದರಲ್ಲಿ ಬೆಳೆ ತೆಗಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಎಲ್ಲ ಸಾಮಾನ್ಯವಾಗಿ 6 ವರ್ಷದ ಗಿಡ ಇತ್ತು ಅಂದ್ರೆ ನಾವು ಪ್ರತಿ ವರ್ಷ 25 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ, ಮತ್ತೆ 600 ಗ್ರಾಮ್ನಷ್ಟು ಸಾರಜನಕ ಕೊಡಬೇಕಾಗುತ್ತೆ, 200 ಗ್ರಾಮ್ನಷ್ಟು ರಂಜಕ ಮತ್ತೆ ಫಾಸ್ಫರಸ್ ಮತ್ತೆ 400 ಗ್ರಾಮ್ನಷ್ಟು ಪೊಟ್ಯಾಶ್ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಇದನ್ನ ನಾವು 2 ಹಂತವಾಗಿ ಕೊಟ್ಕೋಬಹುದು, ಒಂದು ಮುಂಗಾರಿಗೆ ಮುಂಚೆ ಮತ್ತೆ ಹಿಂಗಾರೊಂದು ಮುಂಗಾರೊಂದು ಎರಡು ಮೇಜರ್ ಆಗಿ ಮೇ ಜೂನ್ ಅಲ್ಲಿ ಒಂದು ಮತ್ತೆ ಅಕ್ಟೋಬರ್ ಅಲ್ಲಿ ಎರಡು ಸ್ಪ್ಲಿಟ್ ಆಗಿ ಅರ್ಧ ಮಾಡ್ಕೊಂಡು ಎರಡು ಭಾಗವಾಗಿ ಕೊಡಬಹುದು. ಜೊತೆಗೆ ಲಘು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಹೌದು ಖಂಡಿತ. ಈ ನಮ್ಮ ಭೂಮಿ ಸ್ವಲ್ಪ ಉಳಿ ಭೂಮಿ ಆಗಿರೋದ್ರಿಂದ ಮೆಗ್ನೀಷಿಯಂ ಮತ್ತೆ ಜಿಂಕ್ ಡಿಫಿಷಿಯನ್ಸಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ಅಟ್ಲೀಸ್ಟ್ 250 ಗ್ರಾಮ್ನಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಮತ್ತೆ ಜಿಂಕ್ ಸಲ್ಫೇಟ್ ಎರಡನ್ನು 250-250 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ಕೊಡಬೇಕಾಗುತ್ತೆ. ಹಾಗೆಯೇ ಇದನ್ನ ಕ್ಯಾಲ್ಸಿಯಂ ನೈಟ್ರೇಟ್ ಇದೊಂದು ನಿಮಗೆ 200 ಗ್ರಾಮ್ನಷ್ಟು ಪ್ರತಿ ವರ್ಷ ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ಈ ಮೂರನ್ನ ನಾವು ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಲಘು ಪೋಷಕಾಂಶವಾಗಿ ವರ್ಸುತ್ತೆ, ಏನಾದರೂ ಮಣ್ಣು ಹುಳಿಯಾಗಿದ್ರು ಸ್ವಲ್ಪ ಎರಡು ತರ ಇದಾಗುತ್ತೆ ಕೆಲಸ ಮಾಡುತ್ತೆ. ಮತ್ತೆ ಜೊತೆಗೆ ನಾವು ಫೋಲಿಯರ್ ಅಪ್ಲಿಕೇಶನ್ ಅಂತ ಏನ್ ಹೇಳ್ತೀವಿ, ಅಟ್ಲೀಸ್ಟ್ ಇದು ನ್ಯೂಟ್ರಿಯಂಟ್ ಲವಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಬಹಳಷ್ಟು ರೈತರು ಕೂಡ ಬಹಳ ಸಕ್ಸಸ್ ಆಗಿದ್ದಾರೆ. ಕೆಲವು ರೈತರು ಇದನ್ನ ಫಾಲೋ ಮಾಡಿ ಪ್ರತಿ ಅಟ್ಲೀಸ್ಟ್ 3 ತಿಂಗಳಿಗೊಮ್ಮೆ ಜಿಂಕ್ ಸಲ್ಫೇಟ್ 1.2% ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ 0.5% ನಾವು 3 ತಿಂಗಳಿಗೊಮ್ಮೆ ಆದ್ರೂ ಗಿಡಕ್ಕೆ ಸ್ಪ್ರೇ ಕೊಡೋದ್ರಿಂದ, ಈ ಕೊರೋನಾ ಬಂದಿತ್ತು, ಕೊರೋನಾ ಟೈಮಲ್ಲಿ ಕಂಪ್ಲೀಟ್ ಕ್ಯೂರ್ ಇರಲಿಲ್ಲ, ಅದಕ್ಕೆ ಅಟ್ಲೀಸ್ಟ್ ನಮ್ಮ ಬಾಡಿ ನಾವು ಇಮ್ಯುನಿಟಿ ಸದೃಢವಾಗಿ ಇಟ್ಕೋಬೇಕಾದ್ರೆ ನಾವ್ ಏನ್ ಮಾಡ್ತಿದ್ವಿ, ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಮಾಡುವಂತ ಇವು ತಗೋತಿದ್ವಿ. ಈಗ ಈ ರೋಗನ ಕಂಪ್ಲೀಟ್ ಎಡಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಗಿಡದ ಸ್ವಲ್ಪ ಇಮ್ಯುನಿಟಿ ಬೂಸ್ಟ್ ಮಾಡ್ಲಿಕ್ಕೆ ಇವು ಬಹಳ ಹೆಲ್ಪ್ ಆಗುತ್ತೆ, ಜಿಂಕ್ ಮತ್ತೆ ಮೆಗ್ನೀಷಿಯಂ. ಜೊತೆಗೆ ಬೇಸಿಗೆಯಲ್ಲಿ ನೀರನ್ನು ಕೊಡಬೇಕಾಗುತ್ತೆ. ಖಂಡಿತ, ಈ ಬೇಸಿಗೆಯಲ್ಲಿ ನೀರು ಕೊಟ್ಟಷ್ಟು ಗಿಡ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದ್ರೆ ಪ್ರಾಕ್ಟಿಕಲಿ ಬಹಳ ಕಷ್ಟ ನೀರು ಕೊಡ್ಲಿಕ್ಕೆ. ಅಟ್ಲೀಸ್ಟ್ 15 ದಿವಸಕ್ಕೆ ಒಂದ್ಸತಿ ನಾವು ಬೇಸಿಗೆಯಲ್ಲಿ ಒಂದು 4-5 ಇರಿಗೇಷನ್ ಕೊಟ್ಕೊಂಡ್ರೆ ಗಿಡ ಆರೋಗ್ಯವಾಗಿ ಇರುತ್ತೆ. ಇನ್ನು ಏನ್ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನಿರ್ವಹಣಾ ಕ್ರಮಗಳು ಅಂದ್ರೆ ಸಸ್ಯ ಸಂರಕ್ಷಣೆ ಇವೆಲ್ಲ ಕೈಗೊಳ್ಬೇಕಾಗುತ್ತೆ. ಖಂಡಿತವಾಗಿ ಸರ್, ಈಗ ನಾನು ಹೇಳ್ದೆ, ಈಗ ಟ್ರಿಸ್ಟಿಸಾ ವೈರಸ್ ಹೇಳ್ದೆ, ನಾನು ಗ್ರೀನಿಂಗ್ ಹೇಳ್ದೆ, ಫೈಟಾಪ್ತ್ರ ಹೇಳ್ದೆ, ಫೈಟಾಪ್ತ್ರ ಮೇಜರ್ ಕೊಳೆ ರೋಗ ಅಂತ ಹೇಳ್ತೀವಿ, ಮತ್ತೆ ಗಮ್ಮೋಸಿಸ್ ಆಗ್ತಿರ್ತೇವೆ. ಇದನ್ನ ಹೆಂಗ್ ಕಂಡುಹಿಡಿಯಬಹುದು ಅಂದ್ರೆ, ನಾವು ಬಾರ್ಕಲ್ಲೆಲ್ಲ ಗಮ್ ಊಸ್ ಔಟ್ ಆಗ್ತಿರುತ್ತೆ, ಅಂದ್ರೆ ಅಂಟು ಪದಾರ್ಥ ಬರ್ತಿರುತ್ತೆ, ಅದನ್ನ ನೋಡಿ ಗೊತ್ತಾಗುತ್ತೆ. ಇದಕ್ಕೆ ಮುನ್ನೆಚ್ಚರವಾಗಿ ಈ ರೋಗ ಜಾಸ್ತಿ ಹೆಂಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ, ಆದಷ್ಟು ನಾವು ಕ್ಲೀನ್ ಮಾಡ್ತೇವೆ ಗಿಡದ ಸುತ್ತ. ಅವಾಗ ಆದಷ್ಟು ನಾವು ಈ ಕಾಂಡಕ್ಕೆ ಡ್ಯಾಮೇಜ್ ಮಾಡಬಾರ್ದು, ಗಾಯ ಮಾಡಬಾರ್ದು. ಈ ಗಾಯ ಮಾಡುದು ಅಂದ್ರೆ ಅಲ್ಲಿಂದ ಡಿಸೀಸ್ ಈಸಿ ಆಗಿ ಗಿಡಕ್ಕೆ ಹೋಗ್ಬಿಡುತ್ತೆ. ಆದಷ್ಟು ಬುಡದ ಹತ್ರ 1 ಅಡಿ ಅಷ್ಟು ದೂರ ನಾವು ಈ ಸ್ಪೇಡ್ ಏನ್ ಹೇಳ್ತೀವಿ ಅದನ್ನ ಟಚ್ ಮಾಡಬಾರ್ದು. ಅದನ್ನೇನಿದ್ರು ನೀವು ಕಳೆ ಬಂದ್ರೆ ಕೈಯಿಂದ ತಗೋಬೇಕು. 1 ಅಡಿ ಬಿಟ್ಟೆ ನಾವ್ ಏನಿದ್ರು ಕೆಲಸ ಮಾಡಿದ್ರೆ ಆದಷ್ಟು ರೋಗನ ಕಂಟ್ರೋಲ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಗಾಯ ಮಾಡಬಾರ್ದು. ಮುಖ್ಯವಾಗಿ ನಾವು ಡ್ಯಾಮೇಜ್ ಮಾಡೋದೇ ಅಲ್ಲಿ, ಕತ್ತಿಯಲ್ಲಿ ಇದ್ ಮಾಡಕ್ ಹೋದಾಗ ಡ್ಯಾಮೇಜ್ ಮಾಡ್ತೀವಿ, ಇಲ್ಲ ಬೇರೆ ಬೇಸಿನ್ ಕ್ಲೀನ್ ಮಾಡಕ್ ಹೋದಾಗ ಡ್ಯಾಮೇಜ್ ಮಾಡ್ತೀವಿ. ಈ ಡ್ಯಾಮೇಜ್ ಯಾವಾಗ ಆಗುತ್ತೋ ಈಸಿ ಆಗ್ಬಿಡುತ್ತೆ ಡಿಸೀಸ್ ಎಂಟ್ರಿ ಆಗ್ಲಿಕ್ಕೆ ಈ ಪ್ಯಾಥೋಜೆನ್ಸ್. ಇದೊಂದು ಮತ್ತೆ ಇನ್ನ ನಾನು ಈ ಟ್ರಿಸ್ಟಿಸಾ ವೈರಸ್ ಮತ್ತೆ ಯೆಲ್ಲೋಯಿಂಗ್ ಗ್ರೀನಿಂಗ್ ಹೇಳ್ತಿದ್ದೆ, ಅದು ಮುಖ್ಯವಾಗಿ ಬರೋದು ನಿಮ್ಗೆ ಎಫಿಡ್ಸ್ ಮತ್ತೆ ಸಿಲಿಡ್ಸ್ ಇಂದ. ಇವೆರಡು ನೀವು ಹೊಸ ಚಿಗುರು ಯಾವಾಗ ಬರುತ್ತೆ ಗಿಡಕ್ಕೆ, ಆ ಟೈಮಲ್ಲಿ ಅವೆರಡು ರೋಗ ಕೀಟಗಳು ಜಾಸ್ತಿ ಬರುತ್ತೆ. ಅದು ಬಂದಾಗ ಅದನ್ನ ನೋಡ್ಕೊಂಡು ನಾವು ಇಮಿಡಾಕ್ಲೋಫ್ರಿಡ್ ಅಂತ ಬರುತ್ತೆ, ಅದನ್ನ ನೀವು ಬಳಸಬಹುದು. ಅವು ಬಳಸೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಯಾಕಂದ್ರೆ ಅವೇ ವೆಕ್ಟರ್ಸ್, ರೋಗ ತಗೊಂಡ್ಬಂದು ಗಿಡಕ್ಕೆ ಹಾಕೋದೇ ಅವು. ಅವುಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ರೋಗ ಬರೋದು ಕಡಿಮೆ ಆಗುತ್ತೆ. ಮತ್ತೆ ನೀರು ಹಾಯಿಸುವಾಗ ಬುಡಕ್ಕೆ ನೇರವಾಗಿ ನೀರು ತಗಲಬಾರದು, ಅದೊಂದು ಕ್ರಮ ಅನುಸರಿಸಬೇಕು. ಯಾಕಂದ್ರೆ ಒಂದ್ ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಹರಡ ಸಾಧ್ಯತೆ ನೀರ್ ಮೂಲಕ ಹರಡಬಹುದು. ಅದು ಫ್ಲಡ್ ಇರಿಗೇಷನ್ ಕೊಡುವಾಗ ಇದು ಜಾಸ್ತಿ ಪ್ರಾಬ್ಲಮ್ ಇರುತ್ತೆ, ಬಟ್ ಇಲ್ಲಿ ಅಷ್ಟು ಇದಿಲ್ಲ. ಮತ್ತೆ ಮಳೆ ಜಾಸ್ತಿ ಆದಾಗ ಇಳಿಜಾರಿದ್ದಾಗ ಆಟೋಮೆಟಿಕ್ ಆಗಿ ಇದು ಒಂದು ರೀಸನ್, ನೀವು ಹೇಳ್ದಾಗೆ ಸ್ಪ್ರೆಡ್ ಆಗಕ್ಕೆ ಇದು ಕಾರಣ. ಈ ಪ್ರದೇಶಗಳಲ್ಲಿ ನೀರು ಮಳೆ ಬಿದ್ದಾಗ ಒಂದು ಗಿಡದಲ್ಲಿ ಇನ್ಫೆಕ್ಷನ್ ಇತ್ತು ಅಂದ್ರೆ ನೆಕ್ಸ್ಟ್ ಸಾಯಿಲ್ ಬಾರ್ನ್ ಇರುತ್ತೆ ಈ ಫೈಟಾಪ್ತರ ಎಲ್ಲ, ಅದು ಕರ್ಕೊಂಡೋಗಿ ನೆಕ್ಸ್ಟ್ ಗಿಡಕ್ಕೆ ಬಿಡುತ್ತೆ. ಈ ತರನು ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ತಿರುತ್ತೆ. ಸಾಧಾರಣವಾಗಿದ್ದು ಯಾವಾಗ ಹೂ ಬಿಡುತ್ತೆ ಅಂತೀರಿ? ಈ ಕಿತ್ಲೆ, ಈ ದಾಳಿಂಬೆ, ಸೀಬೆಕಾಯಿ ಇವೆಲ್ಲ 3 ಸತಿ ಹೂ ಬರುತ್ತೆ. ನಾವೇನ್ ಹೇಳ್ತೀವಿ, ಅಂಬೆ ಬಹಾರ್, ಮಿಗ್ ಬಹಾರ್, ಅಸ್ತ ಬಹಾರ್ ಅಂತ ಹೇಳ್ತೀವಿ. ಜನವರಿ ಫೆಬ್ರವರಿ ಒಂದು ಫ್ಲವರಿಂಗ್ ಆಗುತ್ತೆ ನಿಮ್ಗೆ, ಜೂನ್ ಜುಲೈ ಟೈಮ್ಗೆ ಒಂದು ಫ್ಲವರಿಂಗ್ ಆಗುತ್ತೆ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಆ ಟೈಮ್ಗೆ ಒಂದು ಫ್ಲವರಿಂಗ್ ಆಗುತ್ತೆ. ಮುಖ್ಯವಾಗಿ ಇಲ್ಲಿ ನಾವು 2 ಫ್ಲವರಿಂಗ್ ಜಾಸ್ತಿ ಗಮನಿಸ್ತೇವೆ. ಇವೆರಡು ಕೊಯ್ಲಿಗೆ ಯಾವಾಗ ಬರುತ್ತೆ ಅಂದ್ರೆ, ಜನರಲ್ ಆಗಿ ಒಂದು ಡಿಸೆಂಬರ್ ತಿಂಗಳಿಂದ ಫೆಬ್ರವರಿ, ಸಮ್ಮರ್ ಕ್ರಾಪ್ ಅಂತ ಹೇಳ್ತೀವಿ, ವಿಂಟರ್ ಸಮ್ಮರ್. ಇನ್ನೊಂದು ಮಳೆಗಾಲದ ಬೆಳೆ ಜಾಸ್ತಿ ತಗೋತಾರೆ ಇಲ್ಲಿ, ಮೇ, ಜೂನ್, ಜುಲೈ, ಆಗಸ್ಟ್. ಈಗ ಇನ್ನೇನು ಮುಗಿಲಿಕ್ಕೆ ಆಗ್ತಿದೆ ಈಗ ಮಳೆಗಾಲದ ಬೆಳೆ. ನೆಕ್ಸ್ಟ್ ಡಿಸೆಂಬರ್ ಇಂದ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅಪ್ ಟು ಫೆಬ್ರವರಿ ವರೆಗೂ ಸಿಗುತ್ತೆ. ಕೆಲವರು ಇದರಲ್ಲಿ ಮಳೆಗಾಲದ ಬೆಳೆ ಚೆನ್ನಾಗಿ ಬಂತು ಅಂದ್ರೆ ಡಿಸೆಂಬರ್ ಬೆಳೆ ಅದು ಕಡಿಮೆ ಇರುತ್ತೆ, ಅದೇ ಅಲ್ಲಿ ಚೆನ್ನಾಗಿ ಬಂತು ಅಂದ್ರೆ ಇಲ್ಲಿ ಕಡಿಮೆ ಇರುತ್ತೆ. ಸಾಧಾರಣವಾಗಿ ಚಳಿಗಾಲದಲ್ಲಿ ಬಹಳ ಉತ್ಕೃಷ್ಟವಾದ ಹಣ್ಣುಗಳು ಬರ್ತವೆ, ಸ್ವಲ್ಪ ಒಣ ವಾತಾವರಣ ಎಲ್ಲ ಇರೋದ್ರಿಂದ ಈಗ ಟೇಸ್ಟ್ ಆ ಟೈಮಲ್ಲಿ ಸ್ವೀಟ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಹುಳಿ ಹುಳಿ ಅಂತ ನೀರು, ಸ್ವೀಟ್ ಕಡಿಮೆ ಇರುತ್ತೆ, ಮಳೆ ಜಾಸ್ತಿ. ಆ ಟೈಮಲ್ಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ, ಮತ್ತೆ ವೆದರ್ ಇರುತ್ತಲ್ಲ, ಹಾಗಾಗಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಇನ್ನ ಕೊಯ್ಲನ್ನ ಯಾವ ರೀತಿ ಮಾಡ್ಬೇಕಾಗತ್ತೆ, ಇಳುವರಿ ಎಷ್ಟೆಷ್ಟು ಬರ್ಬೋದು ಅಂತೀರಿ? ಇದು ನೋಡಿ, ಮಾವಿನ ಬೆಳೆ ತರ ಇದು ಇದೆಲ್ಲ ನಮ್ದು ನಾನ್ ಕ್ಲೈಮೆಟ್ರಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಒಂದ್ಸತಿ ಕೊಯ್ದ ಮೇಲೆ ಹಣ್ಣಾಗಲ್ಲ ಇದು. ಈ ದ್ರಾಕ್ಷಿ ಆಗ್ಲಿ, ಈ ಕಿತ್ಲೆ ಗಿಡ ಆಗ್ಲಿ, ನಿಂಬೆ, ಯಾವೇ ಆಗ್ಲಿ, ಕೊಯ್ದ ಮೇಲೆ ಹಣ್ಣು ಕಲರ್ ಬರುತ್ತೆ, ಅದನ್ನ ನಾವು ಹಣ್ಣಾಗ್ತಿದೆ ಅಂತ ಅನ್ಕೋಬಾರ್ದು. ಈಗ ಮಾವಲ್ಲಾದ್ರೆ ನೀವು ಮೆಚೂರ್ ಆದ್ಮೇಲೆ ಕೊಯ್ದ್ರೆ ಅದು ಹಣ್ಣಾಗುತ್ತೆ, ಮತ್ತೆ ನಿಮ್ಗೆ ದಿನದಿಂದ ದಿನಕ್ಕೆ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಟೇಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನ್ನೆಲ್ಲ ಕ್ಲೈಮೆಟ್ರಿಕ್ ಫ್ರೂಟ್ಸ್ ಅಂತ ಹೇಳ್ತೀವಿ. ರೆಸಿಪ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ, ಒಂದ್ಸತಿ ಕೊಯ್ದ್ಮೇಲೆ ಹಣ್ಣಾಗಲ್ಲ. ನೀವು ಕರೆಕ್ಟ್ ಆಗಿ ಅದಕ್ಕೆ ಹಣ್ಣಾಗಿರೋದನ್ನೇ ಕೊಯ್ಬೇಕು. ನಾವು ತುಂಬಾ ಈಗ ಗ್ರೀನ್ ಇದ್ದಾಗ ಕೊಯ್ದು ಬಿಟ್ವಿ ಅಂದ್ರೆ ಅದು ಏನಾಗುತ್ತೆ, ಕಲರ್ ಎಲ್ಲೋ ಟರ್ನ್ ಆಗುತ್ತೆ ನೀವು ಮನೇಲಿ ಇಟ್ಟಿದ್ರೆ, ಬಟ್ ಟೇಸ್ಟ್ ಚೇಂಜ್ ಆಗಲ್ಲ, ಗಮನಿಸಬಹುದು, ಹುಳಿನೇ ಇರುತ್ತೆ, ಚೇಂಜ್ ಆಗಲ್ಲ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಹಣ್ಣು ಆಗಿರೋ ಟೈಮಲ್ಲಿ ಕೊಯ್ಬೇಕಾಗುತ್ತೆ. ಮತ್ತೆ ಅಲ್ಲೊಂದು ಸ್ಯಾಂಪಲ್ ನಾವು ತೆಗೆದುಕೊಂಡು ನೋಡಬಹುದು, ಬೇಕಾದ್ರೆ ರುಚಿ ಅನುಭವ ಇರುತ್ತೆ ರೈತರಿಗೆ ಸಾಮಾನ್ಯವಾಗಿ, ಅದನ್ನ ಇದ್ ಮಾಡಿ ತೆಗೋತಾರೆ. ಮತ್ತೆ ನಾವು ಕಳಿಸ್ಕೊಡುವಾಗ, ಟ್ರಾನ್ಸ್ಪೋರ್ಟ್ ಮಾಡುವಾಗ ಆದಷ್ಟು ಗೋಣಿ ಚೀಲ ಬಳಸೋದಕ್ಕಿಂತ ಈ ಕಾರ್ಡ್ಬೋರ್ಡ್ ಬಾಕ್ಸಸ್ ಇವುಗಳನ್ನ ಬಳಸೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಎಲ್ಲ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಈಗ ಮುಖ್ಯವಾಗಿ ಇದನ್ನು ಅಂತರ ಬೆಳೆಯಾಗಿ ನಾವು ಹೆಚ್ಚು ಬೆಳೀತಾ ಇರ್ತೀವಿ. ಕಾಫಿನಲ್ಲೇ ಹೆಚ್ಚು ಕಾಣ್ತೀವಿ ಬೆಳೆನ. ಈಗ ಸಾಕಷ್ಟು ಇದು ಎಳುಮುಖ ಆಗಿದೆ. ಒಂದ್ಸಾರಿ ಕೊಡಗಿನ ಕಿತ್ಲೆ ಅಂದ್ರೆ ಎಲ್ಲೆಲ್ಲ ಕಡೆಯಿಂದನು ಇದಕ್ಕೆ ವಿಶೇಷವಾದ ಹೆಸರಿತ್ತು. ಈಗ ಸಾಕಷ್ಟು ಕಡಿಮೆ ಆಗಿದೆ ಅಂತ ತಾವ್ ಹೇಳಿದ್ರಿ, ಕೇವಲ 5,000 ಹೆಕ್ಟರ್ ನಲ್ಲಿ ಇದೆ ಅಂತ. ಅಂದ್ರೆ ಈ ಒಂದು ಬೆಳೆಯನ್ನ, ಈ ಕೊಡಗಿನ ಕಿತ್ಲೆಯನ್ನ ಹೇಗೆ ನಾವು ಪುನಶ್ಚೇತನ ಮಾಡಬಹುದು, ಇದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶಗಳಿದಾವೆ ಅಂತೀರಿ? ಈಗ ನನಗೆ ಇರೋ ಜ್ಞಾನದ ಪ್ರಕಾರ ಸರ್, ಇದನ್ನ ಎರಡು ರೀತಿ ನಾವು ಪುನಶ್ಚೇತನಗೊಳಿಸಬಹುದು. ಒಂದು, ಆಲ್ರೆಡಿ ಈಗ ಗಿಡ ಇದೆ ತೋಟಗಳಲ್ಲಿ, ಅದನ್ನ ಸ್ವಲ್ಪ ರಿಜುವಿನೇಟ್ ಮಾಡೋದು, ಪುನಶ್ಚೇತನಗೊಳಿಸಲಿಕ್ಕೆ ಟ್ರೈ ಮಾಡೋದು. ಈಗ ಆಲ್ರೆಡಿ ಇದೆ, ಇಳುವರಿ ಬರ್ತಿರಲ್ಲ, ಅದನ್ನ ಯಾವ ರೀತಿ ಪುನಶ್ಚೇತನಗೊಳಿಸಬಹುದು ಅಂದ್ರೆ, ಅದಕ್ಕೆ ನಾವು ಈಗ ಒಣಗಿರೋ ಬ್ರಾಂಚಸ್ ಏನೇನಿರುತ್ತೋ ಆ ಗಿಡದಲ್ಲಿ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿ ಬೋರ್ಡ್ ಆಫ್ ಪೇಸ್ಟ್ ಅನ್ನ ಹಚ್ಚಬೇಕಾಗುತ್ತೆ ಅದಕ್ಕೆ, ಯಾಕಂದ್ರೆ ಮತ್ತೆ ಇನ್ಫೆಕ್ಷನ್ ಇಲ್ಲಾಂದ್ರೆ ಜಾಸ್ತಿ ಆಗುತ್ತೆ. ಇವೆಲ್ಲನೂ ಬಹಳ ಕೇರ್ ತಗೋಬೇಕಾಗುತ್ತೆ. ಮತ್ತೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ಕೊಟ್ಟು ರಿಜುವಿನೇಟ್ ಮಾಡ್ಬೇಕು, ಅದನ್ನ ಹೊಸ ಶಕ್ತಿ ತುಂಬಬೇಕು, ಅದಕ್ಕೆ ಪುನರ್ಜೀವ ತುಂಬದಂಗೆ ನಾವು ತುಂಬಬೇಕಾಗುತ್ತೆ. ಹಾಗಾಗಿ 25 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ. ಮತ್ತೆ ಟ್ರೈಕೋಡರ್ಮಾ 100 grams ಅಷ್ಟು ಒಂದು ಗಿಡಕ್ಕೆ. ಮತ್ತೆ ಬೇವಿನ ಹಿಂಡಿಯನ್ನ ನಾವು ಒಂದು 1/4 kg ಅಷ್ಟು ಇಲ್ಲ 1-2 kg ವರ್ಗೂ ಪ್ರತಿ ಗಿಡಕ್ಕೆ ಬಳಸಿ, ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇಳ್ತಿದ್ದೆ, ಜಿಂಕ್ ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್, ಇವುಗಳನ್ನು ಕೂಡ 250 gram ಏನು ಅದಕ್ಕೆ ರೆಕಮೆಂಡ್ ಮಾಡ್ತೀವಿ ನಾರ್ಮಲ್ ಆಗಿ ಅದನ್ನು ಬಳಸಬೇಕು. ಮತ್ತೆ ಪೋಷಕಾಂಶಗಳು ನಾನು ಆಗ್ಲೇ ಹೇಳ್ದಾಗೆ 600 gram ಸಾರಜನಕ, ರಂಜಕ 100 gram, ಪೊಟ್ಯಾಶ್ 400 gram ಅಷ್ಟು ಗಿಡಕ್ಕೆ, ಅದನ್ನ ಎರಡು ಹಂತವಾಗಿ ಸೇಮ್ ನಾವು ನಾರ್ಮಲ್ ಗಿಡಕ್ಕೆ ಏನ್ ಕೊಡ್ತೇವೆ ಅದನ್ನು ಸಹ ಕೊಟ್ಟು, ಮತ್ತೆ ಫೋಲಿಯರ್ ಸ್ಪ್ರೇನ ಕೊಡ್ತಾ ಇರಬೇಕಾಗುತ್ತೆ. 3 ತಿಂಗಳಿಗೊಮ್ಮೆ ನಾನು ಹೇಳಿದ್ನಲ್ಲ, ಜಿಂಕ್ ಮತ್ತೆ ಮೆಗ್ನೀಷಿಯಂ ಇದನ್ನ ಕೊಡ್ಬೇಕಾಗುತ್ತೆ. ಅದನ್ನ ಕೊಟ್ಟು ಮತ್ತೆ ಕೀಟ ಮತ್ತೆ ರೋಗಗಳನ್ನು ಸಹ ನಾವು ನಿಯಂತ್ರಿಸ್ತಾ ಇರಬೇಕು. ಆಗಾಗ ಅಟ್ಲೀಸ್ಟ್ ಗಮನಿಸಿ, ಹೊಸ ಫ್ಲಶ್ ಯಾವಾಗ ಬರುತ್ತೋ ಆಗ ಅವಳಿ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಸ್ವಲ್ಪ ಗಮನಿಸ್ಬೇಕು. ಗಮನಿಸಿ ಇದೆಲ್ಲನೂ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಈಗ ಯಾಕೆ ಕಂಟ್ರೋಲ್ ಬರ್ತಿಲ್ಲ ಅಂದ್ರೆ, ಇದು ರೈತರಿಗೆ ಇಷ್ಟೊಂದೆಲ್ಲ ಮಾಡ್ಲಿಕ್ಕೆ ಕಷ್ಟ, ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಎಷ್ಟು ಬರುತ್ತೆ ಅನ್ನೋದು ಒಂದು ಸಂಶಯ ಇರುತ್ತೆ. ಮತ್ತೆ ಯಾಕೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ, ಈಗ ನಮ್ಮ ತೋಟದಲ್ಲಿ 100 ಇರುತ್ತೆ, 50 ರೋಗ ಬಂದು ಸತ್ತೋಗಿದೆ, ಇನ್ನು 50 ಇದೆ, ನಾವು ಅದರಲ್ಲೇ ಹೊಸ ಗಿಡ ತಗೊಂಡು ಹೋಗ್ತೀವಿ. ಆಲ್ರೆಡಿ ತೋಟದಲ್ಲಿ ರೋಗ ಗಿಡ ಇದೆ, ಈಗ ನಾವು ಈಗ ನಮ್ಮ ನರ್ಸರಿಯಿಂದ ಹೊಸ ಗಿಡ ಚಂದ ಇರೋದ್ ಕೊಟ್ವಿ, ಯಾಕಂದ್ರೆ ಮದರ್ ಪ್ಲಾಂಟ್ಸ್ ಕೂಡ ನಾವು ಪಾಲಿಹೌಸ್ ಅಲ್ಲೇ ಇಟ್ಟಿದ್ದೇವೆ, ಯಾವ್ದು ಇನ್ಸೆಕ್ಟ್ ಹೋಗಬಾರ್ದು ಅಂತ, ಅದರಲ್ಲಿ ರೋಗ ಇರೋದ್ರಿಂದ ಸಯಾನ್ ತಗೋಬಾರ್ದು ಅಂತ. ಬಟ್ ನಾವು ಕೊಟ್ಟ ಆದ್ಮೇಲೆ ಏನಾಗುತ್ತೆ, ಆ ಫೀಲ್ಡ್ಗೆ ಹೋದ್ಮೇಲೆ ರೋಗದ್ದು ಅವ್ರ ತೋಟದಲ್ಲೇ ಇರುತ್ತೆ, ಅದು ಸ್ಪ್ರೆಡ್ ಆಗ್ಬಿಡುತ್ತೆ ಇಮಿಡಿಯೇಟ್. 1-1.5 ವರ್ಷದಲ್ಲಿ ಸಪೋಸ್ ಅವ್ರ ತೋಟ ಹೊಸದಾಗಿ ಮಾಡ್ತಿದ್ದಾರೆ, ಪಕ್ಕದವ್ರ ತೋಟದಿಂದ ಬರುತ್ತೆ, ಈಗ ಆಗ್ಬಿಟ್ಟು ಇದನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗಿದೆ. ಹಾಗಾಗಿ ಗಮನಿಸಿ ಈ ಪೆಸ್ಟ್ ನ ಬಂದಾಗ ಸ್ಪ್ರೇ ಕೊಟ್ಕೊಂಡು ಪೋಷಕಾಂಶಗಳನ್ನ ಎಲ್ಲ ಮ್ಯಾನೇಜ್ ಮಾಡಿದ್ದೆ ಆದ್ರೆ ಚೆನ್ನಾಗಿ ಬೆಳಿಬಹುದಾಗುತ್ತೆ ಸರ್. ಅಂದ್ರೆ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರದಲ್ಲೂ ಸಸಿಗಳು ಸಿಗ್ತವೆ, ಗುಣಮಟ್ಟದ ಸಸಿಗಳು, ರೋಗರಹಿತ ಸಸಿಗಳು ಸಿಗ್ತವೆ, ಮತ್ತೆ ಇದ್ರ ಬಗ್ಗೆ ಕೆಲಸ ನಡೀತಾ ಇದೆ ಅಲ್ಲಿ. ಹೌದು, ಖಂಡಿತ. ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಅದೊಂದು ಅವಕಾಶ. ಇನ್ನೊಂದು ಅವಕಾಶ, ನಾವು ಹೊಸ ಗಿಡಗಳನ್ನ ಬಳಸ್ಕೊಂಡು ಮತ್ತೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಈಗ ರೈತರನ್ನ ಈ ತರ ಮೋಟಿವೇಟ್ ಮಾಡೋದಕ್ಕಿಂತ ಏನ್ ಮಾಡಿದೀವಿ, ಈಗ RKV ಒಂದು ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡಿದೀವಿ, 1.25 crore ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ಅಪ್ರೂವ್ ಆದ್ರೆ ಆಮೇಲೆ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ. ನಾವೇ 100 ಜನ ರೈತರನ್ನ ಸೆಲೆಕ್ಟ್ ಮಾಡಿ ಚಿಕ್ಕಮಂಗ್ಳೂರು, ಹಾಸನ ಮತ್ತೆ ನಮ್ಮ ಕೊಡಗಲ್ಲಿ ಎಲ್ಲೆಲ್ಲಿ ಬೆಳೀತಾರೋ ಸೆಲೆಕ್ಟ್ ಮಾಡಿ ಅವ್ರಿಗೆ ಮಾಡೆಲ್ ಫೀಲ್ಡ್ ತರ ನಾವೇ ಇನ್ಪುಟ್ಸ್ ಕೊಟ್ಟು ನಾವೇ ಅದನ್ನ ಮಾಡಿ ತೋರಿಸಿ ಬೇರೆ ರೈತರಿಗೆ ಅವಾಗೊಂದು ಧೈರ್ಯ ಬರುತ್ತೆ, ಹೌದು ನಾವು ಬೆಳಿಬಹುದು ಮತ್ತೆ ಅನ್ನೋ ಧೈರ್ಯ ನಾವು ತುಂಬಬೇಕು. ಯಾಕಂದ್ರೆ ನಾವು ಇಷ್ಟೊಂದು ಹೇಳಿ ನೀವು ಮಾಡಿ ಅಂದ್ರೆ ಯಾರು ಮಾಡ್ಲಿಕ್ಕೆ ಮುಂದಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ ಅವ್ರಿಗೂ. ಹಾಗಾಗಿ ಆ ತರದ ಒಂದು ಪ್ರಯತ್ನ ಮಾಡ್ತಿದೀವಿ, ಅದೇನಾದ್ರೂ ಅಪ್ರೂವ್ ಆಗಿ ಪ್ರಾಜೆಕ್ಟ್ ಬಂದ್ರೆ ಅದನ್ನ ಜನರಲ್ಲಿ ಸ್ವಲ್ಪ ನಂಬಿಕೆನ ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅರಿವು ಮೂಡಿಸಿ ಅಭ್ಯಾಸ ಸಹಾಯ ಮಾಡ್ತೀರಾ, ಟ್ರೈ ಮಾಡ್ತೀವಿ. ಮತ್ತೆ ಹಾಗೆ ಇಲಾಖೆಯಿಂದ ಕೂಡ ಕೆಲವೊಂದು ನರೇಗಾದಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಸ್ವಲ್ಪ ಬೆನಿಫಿಟ್ಸ್ ಇದೆ, ಗಿಡ ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ 1 acre ಇಷ್ಟು ಅಂತ ಏನೋ ಹಣ ಇದೆ, ಅದು ಸದುಪಯೋಗನು ಪಡ್ಕೋಬಹುದು, ಮತ್ತೆ ಕೆಲಸಗಾರರ ಶ್ರಮವನ್ನು ಪಡ್ಕೋಬಹುದು. ಜೊತೆಗೆ NHM ಸ್ಕೀಮ್ ಇಂದ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಕೂಡ ಕೆಲವು ಇಲಾಖೆಯಿಂದನು ಕೊಡ್ತಿದ್ದಾರೆ, ಇವನ್ನೆಲ್ಲ ಬಳಸ್ಕೊಂಡು ಮತ್ತೆ ಕೊಡಗಿನ ಕಿತ್ತಲೆಯನ್ನ ಮರು ತರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ಅಂದ್ರೆ ಮರು ವೈಭವವನ್ನ ಕಾಣೋದಕ್ಕೆ ಇದರಿಂದ ಅನುಕೂಲ ಆಗಬಹುದು ಅಂತ ಹೇಳಬಹುದು. ಆತ್ಮೀಯ ಶ್ರೋತೃಗಳೇ, ರೈತ ಬಾಂಧವರೇ, ತಾವು ಈ ಕೊಡಗಿನ ಕಿತ್ತಲೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ BM ಮುರಳೀಧರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 900-584-7283. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 900-584-7283. ತುಂಬ ಸಂತೋಷ ಡಾಕ್ಟರ್ ಮುರಳೀಧರ್ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೊಡಗಿನ ಕಿತ್ತಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೆ ಕೊಡಗಿನ ಕಿತ್ತಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ BM ಮುರಳೀಧರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.

ಕನ್ನಡ ನಾಡಿನ ಹಿರಿಯ ಸಾಹಿತಿ, ಶಿಶು ಸಾಹಿತ್ಯದ ಪಿತಾಮಹ, ಕೊಡಗಿನ ನಾಡಗೀತೆನ ರಚನೆಕಾರ ಪಂಜೆ ಮಂಗೇಶ್ವರಾಯರ 150ನೇ ವರ್ಷಾಚರಣೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪೂರ್ವಭಾವಿ ಸಭೆ ಇಂದು ನಡೆದು ಇದರಲ್ಲಿ ಫೆಬ್ರವರಿ 7ರಂದು ಮಡಿಕೇರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಕಾರ್ಯಕ್ರಮ ನಡೆಸುವ ದಿನ ನಿಗದಿ ಮಾಡಲಾಯಿತು. ಹಾಗೆ ಅವರ ಬದುಕು, ಬರಹ, ಸಾಹಿತ್ಯ, ನಾಟಕ, ಕವನ ಸೇರಿದಂತೆ ಇನ್ನಿತರ ಕಾರ್ಯಕ್ರಮ ನಡೆಸುವ ತೀರ್ಮಾನ ಮಾಡಲಾಯಿತು. ಭಾರತ ಚುನಾವಣಾ ಆಯೋಗದ ನಿರ್ದೇಶನಂಗೆ ಫೋಟೋ ಇರುವ ಮತದಾರರ ಪಟ್ಟಿನ ಪ್ರಕಟಿಸಲಾಗುತ್ತೇಳಿ ಜಿಲ್ಲಾಧಿಕಾರಿ ವೆಂಕಟರಾಜವು ತಿಳಿಸಳು. ಅದರಲ್ಲಿ ಮತದಾರರ ಪಟ್ಟಿನ ಪರಿಶೀಲನೆ ಮಾಡಿ ಹೆಸರು ಇರೋದನ್ನು ಖಚಿತಪಡಿಸಿಕೊಡೋಕು, ಮತದಾರರ ಪಟ್ಟಿ ಮತ್ತು ಮತದಾರರ ಗುರುತಿನ ಚೀಟಿಲಿ ತಪ್ಪಾಗಿ ಹೆಸರಿದ್ದಲ್ಲಿ ಇಲ್ಲದೆ ಒಂದು ಮತಗಟ್ಟೆಯಿಂದ ಇನ್ನೊಂದು ಮತಗಟ್ಟೆಗೆ ವರ್ಗಾವಣೆ ಮಾಡೋಕ್ಕೆ ನಮೂನೆ 8ರಲ್ಲಿ ಅರ್ಜಿನ ಹಾಕೋಕು, ಇಲ್ಲದಿದ್ದರೆ ವೋಟರ್ ಹೆಲ್ಪ್ಲೈನ್ ಆ್ಯಪ್ಲಿ ನೇರ ಆಗಿ ಅರ್ಜಿನ ಹಾಕೋಕು. ಜಾಸ್ತಿ ಮಾಹಿತಿಗೆ ಜಿಲ್ಲಾಧಿಕಾರಿಗಳ ಕಚೇರಿ, ಉಪವಿಭಾಗಾಧಿಕಾರಿಗಳ ಕಚೇರಿ ಹಾಗೆ ತಹಶೀಲ್ದಾರ್ ಕಚೇರಿನ ಸಂಪರ್ಕಿಸಕು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದ 2024ನೇ ಸಾಲಿನಲ್ಲಿ ವಿತರಿಸಿರುವ ವಿಶೇಷ ಚೇತನರ ಬಸ್ ಪಾಸ್ಗಳನ್ನು ಫೆಬ್ರವರಿ 28ರವರೆಗೆ ವಿಸ್ತರಣೆ ಮಾಡಲಾಗಿದ್ದು, ಹೊಸದಾಗಿ ಪಾಸ್ನ ಪಡೆಯಕ್ಕೆ ಅರ್ಜಿ ಹಾಕವು ಸೇವಾ ಸಿಂಧು ಪೋರ್ಟಲ್ಲಿ ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿನ ಹಾಕಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಯವರನ್ನು ಸಂಪರ್ಕಿಸಕು. ಕೊಡಗುಗೌಡ ವಿದ್ಯಾಸಂಘ ಮಡಿಕೇರಿ ಹಾಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕುಡುಕುಟಲಿ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಚಂಬರ 2024 12/12 ಹೊತ್ತರೆ 10 ಗಂಟೆಗೆ ಕೊಡಗುಗೌಡ ಸಮಾಜ ಮಡಿಕೇರಿಲಿ ಶ್ರೀ ಅಂಬೇಕಲ್ಲು ನವೀನ್ ಕುಶಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ಜಂಬರದ ಉದ್ಘಾಟನೆಯನ್ನು ಶ್ರೀ ಸದಾನಂದ ಮಾವಜ್ಜವು ಉದ್ಘಾಟಿಸುವೆ. ನವದೆಹಲಿಯಲ್ಲಿ 12/12 ನಡೆಯುವ ರಾಷ್ಟ್ರಮಟ್ಟದ ಯುವಜನೋತ್ಸವದಲ್ಲಿ ಕೊಡಗಿನ ಶ್ವೇತನ್ ಜಿರೈ ಅವು ಕರ್ನಾಟಕನ ಪ್ರತಿನಿಧಿಸುವೆ. ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ನೆಹರು ಯುವ ಕೇಂದ್ರ ಮಡಿಕೇರಿ, ಜಿಲ್ಲಾ 3 ತಾಲೂಕುಗಳ ಯುವ ಒಕ್ಕೂಟ ಸೇರಿದಂತೆ ಇನ್ನಿತರ ಕಾಲೇಜಿನ ಆಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ವೈಯಕ್ತಿಕ ವಿಜ್ಞಾನ ಮೇಳ ವಿಭಾಗದಲ್ಲಿ ಭಾಗವಹಿಸಿ ಸುರುಣ ಇನಾಮು, ಹಾಗೆ ದಾವಣಗೆರೆಯಲ್ಲಿ ನಡೆದ ರಾಜ್ಯಮಟ್ಟದ ವಿಜ್ಞಾನ ಮೇಳದಲ್ಲಿ 2ನೇ ಇನಾಮನ ಪಡೆದಿದ್ದು. ಕೊಡಗು ಜಿಲ್ಲೆನ ಪ್ರಮುಖ ಪ್ರವಾಸಿ ತಾಣ ರಾಜಸಿಟ್ಟು ಉದ್ಯಾನವನದಲ್ಲಿ ಇದೇ ತಿಂಗಳ ಆಖೇರಿಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗ್ತಾ ಇದ್ದು, ಮಡಿಕೇರಿನ ಇತಿಹಾಸ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ದೇವಾಲಯದ ಕಲಾಕೃತಿ ಆಕರ್ಷಣೆಯಾಗಿ ಕಂಡುಬಂದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕಾ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ನಡೆದಿದೆ. ಕೊಡಗಿನ ಜೇನು ಪ್ರದರ್ಶನದಲ್ಲಿ ಮತ್ತೊಂದು ಆಕರ್ಷಣೆಯಾಗಿ ಕಂಡುಬಂದಿದೆ. ಇದರಲ್ಲಿ ಜೇನು ಕೃಷಿನ ಬಗ್ಗೆ ಮಾಹಿತಿ, ಜೇನು ಉತ್ಪನ್ನಗಳ ಮಾರಾಟ ಕೂಡ ಇದ್ದದೆ, ಮಕ್ಕಳಿಗೆ ಮನರಂಜನೆ ನೀಡುವ ಚೋಟ ಭೀಮ್, ಬಾರ್ಬಿಡಾಲ್ ಸೇರಿದಂತೆ ಇನ್ನಿತರ ಫೋಟೋ ಫ್ರೇಮ್, ಸೆಲ್ಫಿ ಝೋನ್ ಮಾದರಿನೂ ಇದ್ದದೆ. ಫಲಪುಷ್ಪ ಪ್ರದರ್ಶನದ ಪ್ರಯುಕ್ತ ಗಾಂಧಿ ಮೈದಾನದಲ್ಲೇ 50ಕ್ಕೂ ಜಾಸ್ತಿ ಅಂಗಡಿಗ ತೆರೆದಿದ್ದವೆ. ಕೊಡಗು ಜಿಲ್ಲೆಯಲ್ಲಿರುವ ಕುಡಿಗೆ ಸೈನಿಕ ಶಾಲೆನ 6ನೇ ಮತ್ತು 9ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ಲಿ ಅರ್ಜಿ ಹಾಕಿಕೆ 13 ಆಖೀರ್ ದಿನ ಆಗುತ್ತು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕು. ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಕಿರಿಯ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಕ್ರೀಡೆಯಲ್ಲಿ 2025-26ನೇ ಸಾಲಿ ಪ್ರತಿಭಾವಂತ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ 16ರಂದು ಮಡಿಕೇರಿ ತಾಲೂಕಕ್ಕೆ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ, 17ರಂದು ಸೋಮರಪೇಟೆ ಮತ್ತು ಕುಶಾಲನಗರ ತಾಲೂಕಕ್ಕೆ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆ, 18ರಂದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಕ್ಕೆ ಪೊನ್ನಂಪೇಟೆ ತಾಲೂಕು ಮಿನಿ ಕ್ರೀಡಾಂಗಣದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ. 2025-26ನೇ ಸಾಲಿ 5ನೇ ತರಗತಿಯಲ್ಲಿ ಓದ್ತಾರವು ಈ ಕ್ರೀಡೆಯಲ್ಲಿ ಭಾಗವಹಿಸಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತಾಧಿಕಾರಿಗ ನಾಳೆ ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ನಗರಸಭೆ ಕಾವೇರಿ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರ ಅರ್ಜಿನ ವಿತರಿಸಿ ತುಂಬಿದ ಮತ್ತು ನೋಟ್ರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡ್ವೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕೃತ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡ್ತಾ ಇರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಪುಕಾರಗಳನ್ನು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರನ್ನು ಸಂಪರ್ಕಿಸಕು. ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ತುಂಬಿಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಮುಖಾಂತರ ಪರೀಕ್ಷಾ ಪೈಪೋಟಿ ನಡೆಸಲಾಗಿತ್ತು. ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಹುದ್ದೆಗಳ 6 ಅಧಿಕಾರಿಗಳ ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ 1:3 ಅನುಪಾತದಲ್ಲಿ ಮೂಲ ದಾಖಲೆಗಳ ಪರಿಶೀಲನಾ ಪಟ್ಟಿನ ಡಿಸೆಂಬರ್ 20ರಂದು ಕೊಡಗು ಜಿಲ್ಲಾ ವೆಬ್ಸೈಟ್ಲಿ ಪ್ರಕಟಿಸಲಾಗಿತ್ತು. ಇದರಲ್ಲಿ ಅರ್ಹ ಅಭ್ಯರ್ಥಿಗ ಮೂಲ ದಾಖಲಾತಿಗಳ ಪರಿಶೀಲನೆ ನಾಳೆ ಹೊತ್ತಾರೆ 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ.

പിന്ന പരിസരത്തിന് മനാര ആയിട്ട് വെച്ചിട്ട് പരിസര വ്യവസ്ഥന കാട്ടുക കാവേരി റിവർ ഓഫ് ലൈഫ് സാക്ഷ്യചിത്ര പ്രദർശനത്തിൽ മൈസൂർ കൊടുകു സംസദങ്ങളാണ് ശ്രീ യദുവീർ കൃഷ്ണദത്ത ചാമരാജ വടിയർ കൂടിയാടി തിഞ്ചത്ത് മിഞ്ഞത്തര പീളികയ്ക്ക് കാവേരി പഠന കാത്തുവെപ്പ് ആവശ്യകത ഞങ്ങളുടെ കർത്തവ്യ എന്ന് ഇവ ഈ സന്ദർഭത്തിൽ അഭിപ്രായപ്പെട്ടത് കർണാടക രാജ്യ റസ്തേ സാരിക നിഗമത്ര പുത്തൂർ വിഭാഗത്തിഞ്ച 2004 സാലില് കൊടുത്തിട്ടുള്ള വിശേഷ ചേത്തനങ്ങളുടെ ബസ് പാസിന് ബപ്പ തിങ്ക 28 തിരക്കിത്ത് പുതിയ പാസ് എടുത്തവ വിശേഷ ചേത്തനങ്ങ അർജുന ദാഖലത്തിയോടെ സേവാ സിന്ധു പോർട്ടർക്ക് ഐക്കൊണ്ടു ഇന്ന് ജില്ലാ അംഗവിക്കല കല്യാണാധികാരി വിമല അവു അരിച്ചിട്ടിത്ത് ഓതുവ മക്ക ഡ്രഗ്സ് കള്ള് സിഗരറ്റ് ഇന്ത വിഷയത്തിഞ്ച ദൂരയിരുണ്ടു കാലേജിലെ ഹാജരത്തിന് മീത എച്ചര വെച്ചുകൊണ്ടു അപ്പ അവങ്ക മക്കളുടെ കാലേജുക്ക് പോയിട്ട് എങ്ങടെ വിദ്യാഭ്യാസം എന്നെ നടന്നിട്ടുണ്ട് കേട്ടഞ്ചവണുണ്ട് മടിക്കേരി വിധാനസഭാ ക്ഷേത്രത്തിലെ ശാസകങ്ങളാണ് ഡോക്ടർ മന്തർഗൌഡ അണ്ണച്ചി സോമാർപേട്ടര ബി ടി ചെന്നൈ ഗൗരമ്മ ഗവൺമെന്റ് ഫസ്റ്റ് ഗ്രേഡ് കാലേജില് കാലേജ് അഭിവൃദ്ധി സമിതി സബര കൊറോകാരിക്ക് വഹിച്ചിട്ട് ഇവ തക്ക് പറന്നത് വിദ്യാർത്ഥിയുടെ വളർച്ചയ്ക്ക് ഉപാധ്യായന ഇപ്പൊക്കെ തയ്യാറായി തീരുന്നുണ്ട് ഇവ ഈ സന്ദർഭത്തിൽ അണ്ണച്ചി